ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆರೋಗ್ಯದ ದಿನನಿತ್ಯದ ತರಕಾರಿ ಆಗ್ಬೋದು, ಹಣ್ಣು ಹಂಪ್ಲ ಇಂಥವೆಲ್ಲನೂ ಬೆಳ್ಕೊಳ್ಳಿಕ್ಕೆ ಒಂದು ಕೈತೋಟ ಅನ್ನುವಂಥ ಒಂದು ಕಲ್ಪನೆ. ಮನೆ ಮುಂದ ಅಥವಾ ಹಿತ್ತಲದೊಳಗೆ ಜಾಗ ಇತ್ತು ಅಂತ ಹೇಳಿದ್ರೆ ಏನೆಲ್ಲ ಮಾಡಬಹುದು, ಹೇಗೆಲ್ಲ ಮಾಡಬಹುದು, ಸ್ವಲ್ಪ ಅದ್ರ ಬಗ್ಗೆ ಈ ಕೈತೋಟದ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತವಾಗಿ ಈಗಿನ ಒಂದು ಪರಿಸ್ಥಿತಿ ನೋಡ್ಕೊಂಡಾಗ ನಾವು ಎಲ್ಲಾರು ಅಂದ್ರೆ ನಾವು ತುಂಬಾ ಕಾಮನ್ ಆಗಿ ಥಿಂಕ್ ಮಾಡ್ತಾ ಇರೋದಂದ್ರೆ ನಮ್ಮ ಆರೋಗ್ಯನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಬಗ್ಗೆನೆ ದಿನನಿತ್ಯ ನಾವು ಟಿವಿಯಲ್ಲಾಗಿರ್ಬೋದು ಮಾಧ್ಯಮ ಮುಖಾಂತರ ನಾವು ದಿನನಿತ್ಯ ನೋಡ್ತಾ ಇದೀವಿ. ಹಾಗಾಗಿ ನಾನು ಈ ಪೌಷ್ಟಿಕ ಕೈತೋಟನ ಅದರ ಬಗ್ಗೆ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈಗ ನಾವು ಕೆಲವೊಂದಂದ್ರೆ ಹಲವು ದಶಕಗಳ ಹಿಂದೆ ಗಮನಿಸಿದಾಗ ನಮ್ಮ ಅಪೂರ್ವಜರಿರ್ಬೋದು, ತಾತ ಮುತ್ತಾತ ಇರ್ಬೋದು, ಎಲ್ಲ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಅವ್ರದೇ ಆದ ಒಂದು ಪ್ರದೇಶದಲ್ಲಿ ಬಹಳಷ್ಟು ಕುಟುಂಬಗಳು ಅಂದ್ರೆ ಹಣ್ಣು ಮತ್ತು ತರಕಾರಿಗಳು ದಿನನಿತ್ಯದ ಅವಶ್ಯಕತೆಗೆ ಅವರೇನೆ ಬೆಳ್ಕೊಂತಾ ಬರ್ತಾ ಇದ್ರು. ಬಟ್ ಕಾಲಾನಂತರ ಅಂದ್ರೆ ಆಧುನಿಕತೆ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು, ನಗರೀಕರಣ ಇರ್ಬೋದು, ಹೀಗಾಗಿ ಕಾಲಕ್ರಮೇಣ ನಾವು ನಮ್ಮ ದಿನನಿತ್ಯದ ಇದನ್ನೆಲ್ಲಾನ ಬದಲಾವಣೆ ಮಾಡಿಕೊಂಡು ಸಂತೆ ಮತ್ತು ಮಾರ್ಕೆಟ್ ಅಲ್ಲಿ ನಾವು ದಿನನಿತ್ಯ ತರಕಾರಿಗಳನ್ನ ಕೊಂಡುಕೊಳ್ಳೋ ಒಂದು ಸನ್ನಿವೇಶ ಸೃಷ್ಟಿಯಾಯ್ತು. ಈಗಿನ ಸದ್ಯದ ಪರಿಸ್ಥಿತಿ ನೋಡ್ಕೊಂಡಾಗ ನಾವು ನಮ್ಮದೇ ಆದ ಒಂದು ಪೌಷ್ಟಿಕ ಕೈತೋಟನ ಬೆಳೆಸ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅನ್ಸುತ್ತೆ. ಈ ಪೌಷ್ಟಿಕ ಕೈತೋಟ ಅಂದ್ರೆ ನಮ್ಮ ಮನೆಯಲ್ಲೇನೆ ಜಾಗ ಇರ್ಬೋದು, ಹಿತ್ತಲಲ್ಲಿ ಇರ್ಬೋದು ಅಥವಾ ಮುಂದೆ ಇರ್ಬೋದು, ತರಸಿ ಮೇಲಿರ್ಬೋದು, ಕಮ್ಮಿ ಜಾಗದಲ್ಲೇನೆ ನಮ್ಗೆ ದಿನನಿತ್ಯ ಅವಶ್ಯಕತೆಗೆ ಬೇಕಾಗುವಂತಹ ಒಂದು ತರಕಾರಿ ಅಥವಾ ಹಣ್ಣುಗಳನ್ನ ಬೆಳ್ಕೊಳ್ಳೋದಕ್ಕೆ ನಾವು ಒಂದು ಕೈತೋಟ ಅಂತೇಳಿ ಕರಿಬಹುದು ಸರ್. ಈಗ ಭಾರತೀಯ ಅನುಸಂಧಾನ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಅಂದ್ರೆ ICMR ಪ್ರಕಾರ ಒಬ್ಬ ಮನುಷ್ಯ ಪರ್ ಪರ್ಸನ್ ದಿನನಿತ್ಯ ಬಳಕೆಯಲ್ಲಿ 300 ಗ್ರಾಂ ತರಕಾರಿನ ಕಂಪಲ್ಸರಿ ತಗೋಬೇಕು ಅಂತೇಳಿ ಒಂದು ನಿರ್ದೇಶನ ನೀಡಿದ್ದಾರೆ. ಅದರಲ್ಲಿ 300 ಗ್ರಾಮ್ ಅಲ್ಲಿ ಮುಖ್ಯವಾಗಿ ನಾವು ದಿನನಿತ್ಯ ಒಂದು 115 ರಿಂದ ಒಂದು 125 ಗ್ರಾಮ್ ವರ್ಗೂ ಸೊಪ್ಪು ತಿನ್ಬೇಕಾಗುತ್ತೆ, ಮತ್ತೆ 85 ಗ್ರಾಮ್ ಅಷ್ಟು ಗಡ್ಡೆ ತರಕಾರಿಗಳನ್ನ ತಿನ್ಬೇಕಾಗುತ್ತೆ, ಹಾಗೂ ಇನ್ನ 85 ಗ್ರಾಮ್ ಉಳಿದ ತರಕಾರಿಗಳನ್ನ ತಿನ್ಬೇಕು ಅನ್ನೋ ಒಂದು ಶಿಫಾರಸ್ನ ICMR ಅವರು ನೀಡಿದ್ದಾರೆ. ಹಾಗಾಗಿ ನಾವು ನಮ್ಮದೇ ಆದ ಒಂದು ಪೌಷ್ಟಿಕ ಕೈತೋಟನ ನಮ್ಮ ಒಂದು ಹಿತ್ತಲಲ್ಲಿ ಬೆಳೆಯೋದ್ರಿಂದ ನಮ್ಮ ಇದನ್ನ ಪೂರೈಕೆನ 300 ಗ್ರಾಮ್ ತರಕಾರಿಯನ್ನ ನಾವು ದಿನನಿತ್ಯ ತಗೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಅನ್ಕೋಬಹುದು. ಒಂದು ಅರ್ಧ ಗುಂಟೆನ ಇದೆ ನಮಗೆ ಅಂತ ಹೇಳಿದಾಗ ಹೇಗೆ ಪ್ಲಾನ್ ಮಾಡ್ಕೋಬಹುದು, ಏನೇನು ಪ್ರಮುಖ ಗಿಡಗಳು ಇರಬೇಕು? ಸರ್, ಈಗ ಒಂದು 5 ಜನ ಒಂದು ಕುಟುಂಬದಲ್ಲಿ ಒಂದು 5 ಜನ ಅಥವಾ 6 ಜನ ನಾವು ಕುಟುಂಬಸ್ಥರಿದ್ದೀವಿ ಅಂತಂದ್ರೆ ನಮ್ಗೆ ಒಂದು 200 ಚದರ ಮೀಟರ್ ಅಷ್ಟು ಜಾಗ ಇದ್ರೂ ನಮ್ಗೆ ಸಫಿಶಿಯಂಟ್ ಅನ್ಸುತ್ತೆ. ಅದರಲ್ಲಿ ನಾವು ಮೇನ್ ಆಗಿ ಒಂದು ವಿಭಾಗಗಳನ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ತರದ ತರಕಾರಿ ಇರ್ಬೋದು, ಔಷಧಿ ಸಸ್ಯಗಳಿರ್ಬೋದು, ಮತ್ತೆ ಹಣ್ಣಿನ ಗಿಡಗಳನ್ನು ಕೂಡ ನಾವು ಬೆಳ್ಕೋಬಹುದು ಈ ಪೌಷ್ಟಿಕ ಕೈತೋಟದಲ್ಲಿ. ಈ ಪೌಷ್ಟಿಕ ಕೈತೋಟನ ನಾವು ಆದಷ್ಟು ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ಇರೋ ತರ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ಕೈತೋಟಗಳನ್ನ ವಾಯುವ್ಯ ದಿಕ್ಕಿನಲ್ಲಿ ಬರೋ ತರ ನಾವು ಒಂದು ಪ್ಲಾನ್ ನ ಮಾಡಿಕೊಂಡು ಆದಷ್ಟು ಆಯತಾಕಾರನೇ ನಾವು ಹೆಚ್ಚಿನ ಅಂದ್ರೆ ಈ ತೋಟ ಮಾಡೋದಕ್ಕೆ ಲಾಭದಾಯಕ ಪ್ಲಾನ್ ಅಂತ ಹೇಳಿ ಅನ್ಬೋದು. ಇದರಲ್ಲಿ ನಾವು ಒಂದು ಪೌಷ್ಟಿಕ ಕೈತೋಟ ಮಾಡ್ಕೋಬೇಕಾದ್ರೆ 2 ವಿಭಾಗಗಳನ್ನ ಮಾಡ್ಕೋಬೇಕಾಗುತ್ತೆ, ಒಂದು ಶಾಶ್ವತ ವಿಭಾಗ ಮತ್ತು ತಾತ್ಕಾಲಿಕ ವಿಭಾಗ ಅಂತೇಳಿ ಮಾಡ್ಕೋಬೇಕಾಗುತ್ತೆ. ಈ ಶಾಶ್ವತ ವಿಭಾಗದಲ್ಲಿ ಅಂದ್ರೆ ನಾವು ಬಹುವಾರ್ಷಿಕ ಬೆಳೆಗಳನ್ನ ಆದಷ್ಟು ಬೆಳೆಯೋದಿಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಪಪ್ಪಾಯ ಇರ್ಬೋದು, ನಿಂಬೆ, ಬಾಳೆ, ಅನಾನಸ್, ನುಗ್ಗೆ ಹಾಗೂ ಕರಬೇವನ್ನ ದಿನನಿತ್ಯ ನಮ್ಗೆ ಏನೇನು ಅವಶ್ಯಕತೆ ಇರುತ್ತೆ ಅದನ್ನ ಬೆಳ್ಕೋಬಹುದು. ಈ ತರ ಶಾಶ್ವತ ವಿಭಾಗದಲ್ಲಿ ಬೆಳೆಯುವಂತ ಬಹುವಾರ್ಷಿಕ ಬೆಳೆಗಳನ್ನ ಆದಷ್ಟು ನಾವು ಉತ್ತರ ದಿಕ್ಕಿನಲ್ಲಿ ಬೆಳೆಸುವಂತ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೂ ತಾತ್ಕಾಲಿಕ ವಿಭಾಗದಲ್ಲಿ ಆದಷ್ಟು ನಾವು ತರಕಾರಿಗಳನ್ನ ಕುಂಬಳ ಜಾತಿ ತರಕಾರಿ ಇರ್ಬೋದು ಅಥವಾ ಬದುಗಳ ಮೇಲೆ ಬೆಳೆಯಂತ ಬೇರು ಸೊಪ್ಪುಗಳನ್ನ ಬೆಳೆಯಂತ ತರಕಾರಿಗಳನ್ನ ಕೂಡ ನಾವು ಪ್ಲಾನ್ ಮಾಡ್ಕೋಬಹುದು. ಈ ತಾತ್ಕಾಲಿಕ ವಿಭಾಗನ ಆದಷ್ಟು ನಾವು ದಕ್ಷಿಣ ಭಾಗಕ್ಕೆ ಬರೋ ತರ ನಾವು ಪ್ಲಾನ್ ಮಾಡ್ಕೋಬೇಕು. ಈ ಒಂದು ಪ್ಲಾನಿಂಗ್ ಎಲ್ಲ ಆದ್ಮೇಲೆ ನಾವು ವಿವಿಧ ತರಕಾರಿಗಳನ್ನ ನಾವು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮತ್ತೆ ನಮ್ಮ ಅಭಿರುಚಿಗೆ ಅನುಗುಣವಾಗಿ ಕುಟುಂಬಸ್ಥರಿಗೆ ಯಾವ್ದು ಅಲ್ಲ ಇದು ಅವಶ್ಯಕತೆ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಅದ್ರ ಪ್ರಕಾರ ತರಕಾರಿಗಳನ್ನ ಬೆಳೀತಾ ಹೋಗ್ಬೋದು. ಈಗ ವಿವಿಧ ತರಕಾರಿಗಳನ್ನ ನಾವು ನೋಡಿದಾಗ ಟೊಮೆಟೊ ಬೆಳಿಬಹುದು, ಬದನೆ, ಎಲೆಕೋಸು, ಹೂಕೋಸು, ಕ್ಯಾರೆಟ್ ಇತ್ಯಾದಿನ ಬೆಳಿಬಹುದು. ಮತ್ತೆ ಬೇರೆ ತರಕಾರಿಗಳಿಗೆ ಬಂದ್ರೆ ಮೂಲಂಗಿ, ಕ್ಯಾರೆಟ್, ಆಲೂಗಡ್ಡೆ ಈ ತರ ತರಕಾರಿಗಳನ್ನ ಬೆಳಿಬಹುದು. ಮತ್ತೆ ಇದರ ಜೊತೆಯಲ್ಲಿ ನಾವು ಔಷಧೀಯ ಸಸ್ಯಗಳನ್ನು ಕೂಡ ಈಗ ಆರೋಗ್ಯ ದೃಷ್ಟಿಯಿಂದ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಕೋವಿಡ್ ಒಂದು ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯ ಅಂದ್ರೆ ಆಯುರ್ವೇದ ತಜ್ಞರು ಕೆಲವೊಂದು ಕಷಾಯಗಳನ್ನ ಮಾಡಿಕೊಂಡು ದಿನನಿತ್ಯ ಸೇವಿಸಬೇಕು ಅನ್ನೋದನ್ನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ತುಳಸಿ, ನಾಗದಾಳಿ, ಅಮೃತ ಬಳ್ಳಿ, ಮಧುನಾಶಿನಿ, ಲೋಳೆಸರ, ದೊಡ್ಡಪತ್ರೆ ಈ ತರ ಔಷಧೀಯ ಸಸ್ಯಗಳನ್ನು ಮನೆಯ ಪೂರೈಕೆಗೆ ಅನುಗುಣವಾಗಿ ಬೆಳ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಅದೇ ರೀತಿಯಾಗಿ ಬಳ್ಳಿಗಳಲ್ಲಿ ಅಂದ್ರೆ ನಾವು ಇವಾಗ ಒಂದು ಪೌಷ್ಟಿಕ ಕೈತೋಟದ ಸುತ್ತಲ ಒಂದು ಬೇಲಿ ಹಾಕ್ಬಿಟ್ಟು ಆ ಬೇಲಿ ಮೇಲೆ ಹಬ್ಬಿಸುವಂತ ತರಕಾರಿಗಳಲ್ಲಿ ಹೀರೆಕಾಯಿ ಇರ್ಬೋದು, ಸೌತೆಕಾಯಿ, ಹಾಗಲಕಾಯಿನು ಕೂಡ ನಾವು ಬೆಳಿಬಹುದು. ಇದರ ಜೊತೆಯಲ್ಲಿ ರುಚಿಗೆ ಕೆಲವೊಂದು ತರಕಾರಿಗಳು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿನು ಕೂಡ ನಾವು ಅವಶ್ಯಕತೆಗೆ ಅನುಗುಣವಾಗಿ ಬೆಳ್ಕೋಬಹುದು. ಇಷ್ಟು ಸಸ್ಯಗಳನ್ನ ಹೇಳಿದ್ರಿ, ಇಷ್ಟು ಬೆಳೆಗಳನ್ನ ಹೇಳಿದ್ರಿ. ನೀವು ಒಂದು ಮುಖ್ಯವಾದ ವಿಷಯವನ್ನ ಹೇಳಿದ್ರಿ, ಏನು ಅಂದ್ರೆ ಉತ್ತರಕ್ಕೆ ನಾವು ಪರ್ಮನೆಂಟ್ ಆಗಿರುವಂತಹ ಬಹು ವರ್ಷಕ ಬೆಳೆಗಳನ್ನ ಬೆಳಿಬೇಕು, ದಕ್ಷಿಣಕ್ಕೆ ಕಡಿಮೆ ಅವಧಿಯಲ್ಲಿ ಬೆಳೀತಕ್ಕಂತ ಬೆಳೆಗಳನ್ನ ಬೆಳಿಬೇಕು ಅಂತ. ಇಲ್ಲಿ ವೈಜ್ಞಾನಿಕವಾಗಿ ಏನು ಕಾರಣ ಇದಕ್ಕೆ? ಈಗ ನೋಡಿ ಸರ್, ಈಗ ಶಾಶ್ವತ ವಿಭಾಗದಲ್ಲಿ ನಾವು ಬಹುವಾರ್ಷಿಕ ಬೆಳೆಗಳು ಇದನ್ನ ಬೇಗ ನಾವು ಕಟ್ ಮಾಡೋದಿಕ್ಕಾಗೋದಿಲ್ಲ ಸರ್. ಇದನ್ನ ಬಹುವಾರ್ಷಿಕ ಆಗಿರೋದ್ರಿಂದ ಬೆಳೆ ಬರೋದಕ್ಕೂ ಲೇಟ್ ಆಗುತ್ತೆ. ಈ ಹಾಗಾಗಿ ನಾವು ಇದನ್ನ ಉತ್ತರ ದಿಕ್ಕಿನಲ್ಲೇನೇ ಬೆಳೆಸೋದು ಉತ್ತಮ ಅನ್ಸುತ್ತೆ. ಹಾಗಾಗಿ ಇದನ್ನ ಕೆಲವೊಂದು ಬೆಳೆಗಳನ್ನ ಅಂದ್ರೆ ಇವಾಗ ಬೀಟ್ರೋಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಅವೆಲ್ಲನ ತಾತ್ಕಾಲಿಕವಾಗಿ ಈವನ್ ಬರೀ ಒಂದು 3 ತಿಂಗಳು 3.5 ತಿಂಗಳಲ್ಲಿ ನಮ್ಗೆ ಬೆಳೆಗಳು ಸಿಕ್ಬಿಡುತ್ತೆ. ನಾವು ಬೇಕಂದಾಗ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಮತ್ತೆ ನಾವು ಬೇರೆ ತರಕಾರಿಗಳನ್ನ ಹಾಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಇದನ್ನ ಉತ್ತರ ದಿಕ್ಕಿನಲ್ಲೇನೆ ಬೆಳಿಬೇಕಾಗುತ್ತೆ. ಅಂದ್ರೆ ಬಿಸಿಲಿನ ಲಭ್ಯತೆ ಅದು ಏನ್ರ ಅನುಕೂಲ ಆಗುದು? ಲಭ್ಯತೆ ಅಂದ್ರೆ ಸರ್, ಈಗ ಕೆಲವೊಂದು ತರಕಾರಿಗಳಿಗೆ ಸನ್ಲೈಟ್ ಅವಶ್ಯಕತೆ ಇದೆ, ಬಿಸಿಲಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಕೆಲವೊಂದು ಗಿಡಗಳನ್ನ ನಾವು ದಕ್ಷಿಣ ಭಾಗಕ್ಕೂ ಬೆಳಿತೀವಿ ಸರ್. ಒಂದು ಕಾರಣನೂ ಇದೆ, ಸೂರ್ಯನ ಬೆಳಕಿನ ಅವಶ್ಯಕತೆನೂ ಇದೆ. ಈಗ ಇಷ್ಟೇ ಸ್ವಲ್ಪ ಗಿಡ ಇರ್ತವೆ ನಮಗೂ, ಒಂದು 10-12 ಬದನೆ ಗಿಡ ಹಾಕ್ಬಹುದು, ಒಂದು 20 ಮೆಣಸಿನ ಗಿಡ ಹಾಕ್ಬಹುದು. ಇಷ್ಟಿಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಬೆಳೆಯುವಾಗ ಯಾವುದೋ ಒಂದು ರೋಗ ಬಂತು ಅಥವಾ ಬಿಳಿ ಉಣ್ಣೆ ಅಂತ ಕೀಟಗಳು ಬಂದು ಇಂಥವ್ ಏನರ ಸಮಸ್ಯೆ ಬಂತು ಅಂತೇಳಿದ್ರೆ ನಾವೇ ನಮ್ಮ ಕೈಯಾರೆ ಔಷಧಿಯನ್ನು ತಯಾರು ಮಾಡಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಸಿಗುವಂತ ಔಷಧಿಯನ್ನು ಬಳಸಿಕೊಂಡು ಸಂರಕ್ಷಣೆ ಮಾಡೋದು ಹಂಗೆಲ್ಲಾನು ಸಾಧ್ಯತೆ ಇದೆಯಾ ಇಲ್ಲಿ ಅಂತ? ಸಾಧ್ಯತೆ ಇದೆ ಸರ್. ಈಗ ನೋಡಿ ಕೆಲವೊಂದು ನಮ್ದು ಇದು ಆಹಾರ ಬೆಳೆ ಆಗಿರೋದ್ರಿಂದ ಮತ್ತೆ ನಾವು ತುಂಬಾ ಕಡಿಮೆ ಜಾಗದಲ್ಲಿ ಬೆಳೆದಿರ್ತೀವಿ, ಹಾಗಾಗಿ ನಾವು ತುಂಬಾ ರಾಸಾಯನಿಕ ಇದನ್ನ ನಾವು ಜಾಸ್ತಿ ಹೋಗೋದಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮದೇ ಆದ ಒಂದು ಕೆಲವೊಂದು ಕೀಟಗಳಿಂದ ಪೌಷ್ಟಿಕ ಕೈತೋಟದ ರಕ್ಷಣೆಯನ್ನ ಮಾಡ್ಕೋಬಹುದು. ಈಗ ಬೇವಿನ ಬೀಜದ ಕಷಾಯನ ತಯಾರಿಸ್ಕೋಬಹುದು ಸರ್. ಈ ಬೇವಿನ ಬೀಜದ ಕಷಾಯ 1/4 kg ಬೇವಿನ ಎಲೆಗಳನ್ನ ಚೆನ್ನಾಗಿ ರುಬ್ಬಿ 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಸಿ ಆರಿದ ನಂತರ 1 ಲೀಟರ್ ನೀರನ್ನ ಹಾಕಿ ಅದನ್ನ ಕೀಟಗಳ ಅವಳಿ ಇರೋ ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು. ಅದು ಒಂದ್ ಮಾಡ್ಬೋದು. ಮತ್ತೆ ಬೇವಿನ ಇದನ್ನ ಬೀಜನನ್ನು ಕೂಡ ಅದಕ್ಕೆ ಉಪಯೋಗಿಸ್ಬೋದು. ಅದು ಬಿಟ್ಟು ನಾವು ಮನೆಯಲ್ಲೇನೆ ಸಿಗುವಂತ ಈರುಳ್ಳಿ ಇರ್ಬೋದು, 100 ಗ್ರಾಂ ಈರುಳ್ಳಿ, 100 ಗ್ರಾಂ ಬೆಳ್ಳುಳ್ಳಿ ಮತ್ತೆ 100 ಗ್ರಾಂ ಮೆಣಸಿನಕಾಯಿನ ಚೆನ್ನಾಗಿ ಅರೆದು 1/2 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಮತ್ತೆ ಕೀಟ ಬಂದಿರೋಂತ ಬಾಧೆ ಇರೋ ಗಿಡಗಳಿಗೆ ಇದನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದು ಬಿಟ್ಟು ನಾವು 1 25 ಲೀಟರ್ ಸಾಬೂನ್ ನೀರನ್ನ ಉಪಯೋಗಿಸ್ಕೊಂಡು ಕೆಲವೊಂದ್ಸರಿ ಅಂದ್ರೆ ಸೀಮೆ ಎಣ್ಣೆನೂ ಅದಕ್ಕೆ ಮಿಕ್ಸ್ ಮಾಡಿ ಗಿಡಕ್ಕೆ ಉಪಯೋಗಿಸ್ಬೋದು, ಯಾವ್ದು ಬಾಧೆ ಇರುತ್ತ ಹತ್ರ. ಹೀಗೆ ನಾವು ಮನೆಯಲ್ಲೇನೆ ಈ ತರ ಒಂದು ಕೆಲವೊಂದು ಮಾಡಿಕೊಂಡು ಕೀಟಗಳ ಹಾವಳಿಯನ್ನ ತಡೆ ಮಾಡ್ಬೋದು ಸರ್. ಮತ್ತೆ ಇದು ಬೀಜಗಳು ಇಷ್ಟು ಸಣ್ಣ ಪ್ರಮಾಣದಲ್ಲಿ ನಮ್ಗೆ ಸಿಗ್ತಾವ ಅಂತ? ಸಿಗ್ತವೆ ಸರ್. ಈಗ ಕೆಲವೊಂದು ಮನೆ ಆರೋದಕ್ಕೆ ಇವಾಗ ಕೆಲವೊಂದು ರೆಗ್ಯುಲರ್ ಆಗಿ ಬೆಳೀತಾ ಇರೋ ರೈತರನ್ನ ನಾನು ನೋಡಿದಾಗ ಅವರು ಮನೆಯಲ್ಲೇನೆ ಈ ವರ್ಷ ಬೆಳೆದಿರೋ ತರಕಾರಿದು ಬೀಜಗಳನ್ನ ಉಳಿಸ್ಕೊಂಡು ಮತ್ತೆ ಬೆಳೀತಾರೆ. ಅದು ಬಿಟ್ಟು ಕೆಲವರಿಗೆ ಇಲ್ಲ ನಮ್ಮ ಮನೆಯಲ್ಲಿ ಬೀಜಗಳೇನು ಲಭ್ಯತೆ ಇಲ್ಲ ಅನ್ನೋರ್ಗೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸೀಡ್ ಕಿಟ್ ಅಂತಾನೆ ಒಂದು ಮಾಡಿದ್ದಾರೆ ಸರ್. 100 ರೂಪೀಸ್ 10 ಬೀಜದ ತರಕಾರಿಗಳ ಪ್ಯಾಕೆಟ್ ಲಭ್ಯ ಇದೆ, ಅದರಲ್ಲಿ ನೀವು ಕೊಂಡ್ಕೋಬಹುದು. ಅದು ಬಿಟ್ಟು IHR ನಲ್ಲಿ ಸೀಡ್ ಕಿಟ್ ಅಂತಾನೆ ಒಂದು ಮಾಡಿದ್ದಾರೆ, 150 ರೂಪಾಯಿ, ಅದನ್ನು ಕೂಡ ಪಡೆದು ನೀವು ಒಳ್ಳೆ ತರಕಾರಿಗಳನ್ನ ಬೆಳಿಬಹುದು. ಇಲ್ಲಿ ನೀರಿನ ಸದ್ಬಳಕೆ ಹೇಗೆಲ್ಲ ಸಾಧ್ಯ, ಹೇಗ್ ಮಾಡಬಹುದು? ನಾವು ಮೇನ್ ಆಗಿ ಈಗ ಇಯರ್ ರೌಂಡ್ ನಮ್ಗೆ ವರ್ಷ ಪೂರ್ತಿ ನಾವು ತರಕಾರಿ ಬೆಳ್ಕೊಂತಿದೀವಿ ಅಂತಂದ್ರೆ ಮನೆ ಹಿತ್ತಲಲ್ಲಾದ್ರೆ ಏನಾದ್ರು ನಾವು ಪಾತ್ರೆ ಪಗಡೆಗಳು ತೊಳೆಯೋ ನೀರಾಗಿರ್ಬೋದು ಅಥವಾ ತರಾಗವಾಗಿ ಏನಾದ್ರು ನೀರು ಬಳಕೆ ಆಗದೆ ಅಂದ್ರೆ ತ್ಯಾಜ್ಯದಿಂದ ಉಳಿದಿರೋ ಅಂತ ನೀರುಗಳನ್ನು ಕೂಡ ಉಪಯೋಗಿಸ್ಬೋದು. ಅದು ಬಿಟ್ಟು ನಮ್ಗೆ ವರ್ಷ ಪೂರ್ತಿ ಬೇಸಿಗೆಯಲ್ಲೂ ನೀರಿನ ಅವಶ್ಯಕತೆ ಇದೆ ಅಂತಂದ್ರೆ ನಮ್ಗೆ ಡ್ರಿಪ್ ಇರಿಗೇಷನ್ ನಾವು ಮಾಡ್ಕೋಬೇಕಾಗತ್ತೆ. ಆ ಡ್ರಿಪ್ ಅಲ್ಲಿ ತೇವಾಂಶ ಇರೋ ತರ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಮೇನ್ ನಮ್ ಟ್ಯಾಪಿಗೆ ಕನೆಕ್ಟ್ ಮಾಡ್ಬೇಕು ಅದನ್ನ ಅಲ್ವಾ? ಮೇನ್ ನೀರಿನ ಟ್ಯಾಪಿಗೆ ನಮ್ಮ ನೀರಿನ ಟ್ಯಾಪ್ ಕನೆಕ್ಟ್ ಮಾಡ್ಬೇಕು ಅಲ್ವೇ? ನೀರಿನ ಟ್ಯಾಪಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಚಿಕ್ಕ ಚಿಕ್ಕ ತರಕಾರಿಗಳಿದ್ರೆ ಸರ್ ರೋಸ್ ಕ್ಯಾನ್ ಯೂಸ್ ಮಾಡ್ಕೊಂಡು ನಾವು ಬೇಕಾದ್ರೆ ನೀರನ್ನ ನಾವೇ ಸಿಂಪರಣೆ ಮಾಡೋದು. ಸೊಪ್ಪಿನ ಇರ್ಬೋದು, ಹೇರ್ ಮಡಿಗಳಲ್ಲಿ ಬೆಳೆದಿರೋ ಸೊಪ್ಪಿನ ತರಕಾರಿಗಳಿಗೆ ನಾವೇ ಮಾಡಬಹುದು. ದಿನನಿತ್ಯ ನಾವೇ ಮಾಡಬಹುದು ಅಲ್ವಾ? ನಾವೇ ಮಾಡ್ಬೇಕಾಗುತ್ತೆ. ಅದು ನಾವು ಬೆಳಿಗ್ಗಿನ ಟೈಮಲ್ಲಿ ನಾವು ಸಿಂಪರಣೆ ಮಾಡೋದು ಉತ್ತಮ ಅನ್ಸುತ್ತೆ. ಅದು ಬೇಸಿಗೆ ಕಾಲದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ. ಮಧ್ಯಾಹ್ನ ಬಿಸಿಲಿನ ಬೇಗ ಜಾಸ್ತಿ ಇರೋದ್ರಿಂದ ಬೇಗ ಆವಿಯಾಗಿ ಹೋಗುತ್ತೆ ನೀರು, ತೇವಾಂಶ ಇರೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಮತ್ತೆ ಸಂಜೆ ನಾವು ನೀರು ಉಣಿಸ್ಬೇಕಾಗುತ್ತೆ. ಇಲ್ಲಿ ಕಸಿ ಕಟ್ಟುವಂತ ಗಿಡಗಳನ್ನ ಅಂತವೇನಾದ್ರೂ ತಂದು ನಾಟಿ ಮಾಡಿದರೆ ಸರಿ ಹೋಗಬಹುದಾ? ಅಂದ್ರೆ ನಮ್ಮ ಇದು ಅಂದ್ರೆ ಎಷ್ಟು ಜಾಗ ಇದೆ ಅದ್ರ ಮೇಲೆ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಹೇಳಿರೋದು ಬರೀ ಒಂದು 200 ಚದರ ಮೀಟರ್ ಅಷ್ಟು ಮನೆ ಉಪಯೋಗಕ್ಕೆ ಅಷ್ಟೇನೆ ಹೇಳಿದಿನಿ. ಇನ್ನ ಕಸಿ ಗಿಡಗಳನ್ನು ಬೇಕಾದ್ರೆ ನಾವು ಪ್ಲಾನ್ ಮಾಡ್ಕೋಬಹುದು. ಬೇರೆ ಬದನೆಕಾಯಿ ಈ ತರದ್ದು ಪ್ಲಾನ್ ಮಾಡ್ಕೋಬಹುದು ಸರ್. ಅದ್ ಬಿಟ್ರೆ ಹಣ್ಣಿನ ಬೆಳೆಗಳ ನಿಂಬೆ, ದಾಳಿಂಬೆ, ಬಾಳೆ, ನೆಲ್ಲಿ, ಸೀಬೆ ಈ ತರದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಡ್ಕೊಳ್ಳೋದ್ರಿಂದ ಇಳುವರಿಯಲ್ಲಿ ಹೆಚ್ಚು ಸಿಗುದು ಹಂಗೇನ್ರಾಗುತ್ತ? ಇಳುವರಿ ಸಿಗುತ್ತೆ ಸರ್. ಕಸಿ ಗಿಡಗಳದ್ದು ಮೇನ್ ಇಂಟೆನ್ಷನ್ ಅದನ್ನೇ, ಇಳುವರಿ ಜಾಸ್ತಿ ಆಗ್ಲಿ ಅನ್ನೋ ಇದಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಉದ್ದೇಶದಿಂದ. ಆದ್ರೆ ನಾವು ಈ ಮನೆ ಆರೋಗ್ಯ ಬೇಕಾದ್ರೆ ನಾವು ಬರೀ ಒಂದು ವಾರಕ್ಕೆ ಆಗೋ ತರಕಾರಿಗಳನ್ನಷ್ಟೇ ಕಲ್ಪನೆ ಇರುತ್ತೆ. ಮತ್ತೆ ಚಿಕ್ಕ ಕುಟುಂಬದವರಿಗೆ ಇಳುವರಿ ಮೇಲೆ ಅಷ್ಟೊಂದು ಆಸಕ್ತಿ ಇರಲ್ಲ ಅಂತ ಅನ್ಸುತ್ತೆ. ಏನಾದ್ರೂ ಕಮರ್ಷಿಯಲ್ ಆಗಿ ನಾವು ಪಕ್ಕದ ಮನೆಯವ್ರಿಗೂ ಮಾರಾಟ ಮಾಡ್ಬೇಕು ಅಥವಾ ಮಾರ್ಕೆಟಿಗೆ ತಗೊಂಡೋಗ್ಬೇಕು ಅನ್ನುವಾಗ ಈ ತರ ಕಸಿ ಗಿಡಗಳನ್ನ ಮಾಡೋದು ಉದ್ದೇಶ ಚೆನ್ನಾಗಿರುತ್ತೆ. ಯಾಕಂದ್ರೆ ಬದನೆಯೊಳಗೆ ನಾವು ಕಸಿ ಮಾಡಿದ್ವಿ, ಟೊಮ್ಯಾಟೊ ಒಳಗೆ ನಾವು ಕಸಿ ಮಾಡಿದ್ವಿ ಅಂತ ಅಂದಾಗ ಎರಡೇ ಗಿಡ ಅಥವಾ ಮೂರೇ ಗಿಡದೊಳಗೆ ನಾವು ಬೇಕಾದಷ್ಟು ಹಂಗ ಸಿಗ್ಲಿಕ್ಕೆ ಸಾಧ್ಯತೆ ಇತ್ತಂದ್ರೆ ಎರಡ್ ಮೂರ್ ಗಿಡ ಸಾಕಲ್ಲ, ಹತ್ತತ್ತು ಗಿಡ ಯಾಕೆ ಅಂತ ಹಿಂಗೆ. ಬದನೆ ಗಿಡ ನೀವ್ ಹೇಳಿದ ಹಾಗೆ ಬದನೆ ಗಿಡ ಮತ್ತೆ ಟೊಮೆಟೊ ಗಿಡನ ನಾವು ಕಸಿ ಗಿಡನ ಮಾಡ್ಕೊಳ್ಳೋದ್ರಿಂದ ಈಗ ಮಲ್ನಾಡು ಪ್ರದೇಶದಲ್ಲಿ ನಾನು ಕಾಡು ಬದನೆನ ಗ್ರಾಫ್ಟಿಂಗ್ ಮಾಡಿರೋದು ನೋಡಿದೀನಿ ಈಗ ಟೊಮೆಟೊ ಇದಕ್ಕೆಲ್ಲ. ಬಟ್ ಇಳುವರಿ ತುಂಬಾ ಚೆನ್ನಾಗಿದೆ, ಅದನ್ನ ಕಸಿ ಗಿಡಗಳನ್ನ ನಾವು ಉಪಯೋಗಿಸಿಕೊಂಡು ಮಾಡಬಹುದು ಕಿಚನ್ ಗಾರ್ಡನ್. ಈಗ ಜಾಗ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಹೌದು. ಆ ಸಂದರ್ಭದೊಳಗೆ ಏನೇನು ಈ ಕುಂಡ್ಲಿ ಒಳಗೆ ಬೆಳೆಯುವುದಾಗಿರ್ಬಹುದು ಅಥವಾ ಹಳೆ ಬಕೆಟ್ ಇರ್ತವೋ ಅಂತದ್ರಲ್ಲಿ ಬೆಳೆಯುವುದಾಗಿರ್ಬಹುದು ಅಥವಾ ಬೇರೆ ಬೇರೆ ಪಾತ್ರೆಗಳನ್ನು ಉಪಯೋಗಿಸಿ ಅದರಲ್ಲಿ ಬೆಳೆಯುವುದಾಗಿರ್ಬಹುದು, ಹಂಗೇನ ಮಾಡಬಹುದು? ಮಾಡಬಹುದು ಸರ್, ತುಂಬಾ ಒಳ್ಳೆ ಇದನ್ನ ಕ್ವಶನ್ ಕೇಳಿದ್ರಿ ನೀವು. ಈಗ ಕೆಲವೊಂದು ಈಗ ನಗರ ಪ್ರದೇಶಗಳಿಗೆ ನಾವು ಬಂದಾಗ ಆತರ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ನಮ್ಗೆ ತುಂಬಾ ತಾಜಾ ತರಕಾರಿಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇರುತ್ತೆ, ಮತ್ತೆ ಸಾವಯವ ತರಕಾರಿಗಳನ್ನ ನಾವು ದಿನನಿತ್ಯ ಬಳಸ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಬಟ್ ಆದ್ರೆ ಜಾಗದ ಲಭ್ಯತೆ ಇರೋದಿಲ್ಲ ಅಂತವ್ರಿಗೆ ನಾವು ಮೇಲ್ಚಾವಣಿನಲ್ಲಿ ಬೇಕಾದ್ರೆ ತಾರಸಿನಲ್ಲಿ ಒಂದು ಕುಂಡಗಳನ್ನ ಜೋಡಿಸಿ ಅದಕ್ಕೆ ಕುಂಡಗಳಿಂದ ಇರ್ಬೋದು, ಹಳೆ ಪ್ಲಾಸ್ಟಿಕ್ ನೀವು ಹೇಳಿದ್ರಲ್ಲ ಸಿಂಟೆಕ್ಸ್ ಇರ್ಬೋದು ಆ ತರದ್ರಲ್ಲಿ ಮಣ್ಣನ್ನ ತುಂಬಿಟ್ಟು ಮಾಡ್ಬೋದು. ಆದ್ರೆ ಮೇನ್ ಆಗಿ ನಾವು ತಾರಸಿ ವಿಷಯಕ್ಕೆ ಬಂದಾಗ ನಾವು ಸ್ವಲ್ಪ ಮೇಲ್ಚಾವಣಿಗೆ ಪ್ಲಾಸ್ಟಿಕ್ ಶೀಟ್ ನ ಹರಡ್ಬಿಟ್ಟು ನೀರು ಆದಷ್ಟು ಇಳಿಜಾರಲ್ಲಿ ಹೋಗೋ ತರ ಬಸ್ದು ಹೋಗೋ ತರ ಪ್ಲಾನ್ ಮಾಡ್ಬೇಕು, ಇಲ್ಲಾಂದ್ರೆ ಲೀಕೇಜ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಅದೇ ಅದೇ ಅದೆಲ್ಲ ಉಪಚಾರ ಮಾಡಿಕೊಂಡು ಆ ನಂತರ ತಾರಸಿ ತೋಟವನ್ನು ಮಾಡ್ಬೇಕು. ಕುಂಡಗಳು ಇರ್ಬೋದು ಅಥವಾ ಪ್ಲಾಸ್ಟಿಕ್ ಕುಂಡಗಳು, ಫೈಬರ್ ಕುಂಡ, ಈಗ ಕೆಲವೊಂದು ಪ್ಯಾಕೇಜ್ ಅಲ್ಲೇನೆ ಎಲ್ಲನೂ ಪೂರೈಕೆ ಮಾಡೋ ಒಂದು ಕಂಪ್ನಿಗಳು ಇದೆ ಬೆಂಗಳೂರು ಅಂತ ಪ್ರದೇಶದಲ್ಲಿ, ಕಟ್ಟಿಗೆ ಡಬ್ಬಿಗಳು ಅವರೇನೆ ಪ್ರತಿಯೊಂದನೂ ಗೊಬ್ಬರದಿಂದ ಹಿಡಿದು ಎಲ್ಲನೂ ಮಾಡಿ ಕೊಟ್ಟೋಗ್ತಾರೆ. ಆಮೇಲೆ ತದನಂತರದಲ್ಲಿ ನೀವು ನಿಮ್ಮ ಪ್ಲಾನ್ ಪ್ರಕಾರ ಗಿಡಗಳನ್ನ ಬೆಳೀತಾ ಹೋಗ್ಬೋದು. ಮಂಗನ ಕಾಟ ಅಂತವೆಲ್ಲಾನು ಇರುತ್ತೆ, ದನಗಳ ಕಾಟ ಇರುತ್ತೆ, ಅದಕ್ಕೆ ಏನಾದ್ರು ಪ್ಲಾನ್? ಹೌದು ಸರ್, ಈಗ ಕೆಲವೊಂದು ಈಗ ನಾನು ಮಲ್ನಾಡು ರೀಜನ್ ಅಲ್ಲಿ ಕೆಲವೊಂದು ರೈತರಿಗೆ ಹೇಳ್ಬೇಕಾದ್ರೆ ಈ ತರ ಕಿಚನ್ ಗಾರ್ಡನ್ ಮಾಡ್ಕೊಳ್ಳಿ ಅಂದಾಗ ತುಂಬಾ ಜನ ಸಮಸ್ಯೆನ ಮಂಗನ ಸಮಸ್ಯೆದೇ ಹೇಳಿದ್ರು. ಅದಕ್ಕೆ ರೀಸೆಂಟ್ ಆಗಿ ನಾವೊಂದು ಒಬ್ರು ರೈತರು ಒಂದು ಇದ್ ಮಾಡಿದ್ದಾರೆ, ಅಂದ್ರೆ ಫಿಶಿಂಗ್ದು ನೆಟ್ ಸಿಗುತ್ತಲ್ಲ ಬಲೆ, ಒಂದು ಮೀನಿನ ಬಲೆ, ಅದನ್ನ ಮೇಲೆ ಹಾಕೊಂಡು ರೂಫಿಗೆ ಬೆಳೆದಿದ್ದಾರೆ, ತುಂಬಾ ಚೆನ್ನಾಗಿ ಬೆಳೀತಾ ಇದಾರೆ. ಆತರ ಒಂದು ಮಂಗನಿಂದ ರಕ್ಷಿಸ್ಕೊಳ್ಳೋದಿಕ್ಕೆ ಆತರ ಮಾಡ್ಕೋಬಹುದು ಸ್ಟ್ರಕ್ಚರ್. ಇಲ್ಲಾಂದ್ರೆ ನಿಮ್ಮಲ್ಲೇ ಒಂದು ಏನಾದ್ರೂ ಶೇಡ್ ಡ್ರೈಯರ್ ಈ ತರ ಪಾಲಿಯೋಸ್ ಸ್ಮಾಲ್ ಆಗಿದ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅಂದ್ರೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೋಬೇಕು. ಇರ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೆಳೆದ್ ನಿಂತಿರ್ತೀವಿ, ನಾಳೆ ಕಟಾವು ಮಾಡೋಣ ಇವತ್ತು ಬಂದು ತಿಂದೋಗ್ಬಿಟ್ರೆ ಪೂರ್ತಿ ಆಸಕ್ತಿನ ಬಿಡಬೇಕಾಗುತ್ತೆ, ಮನಸ್ಸಿಗೂ ಬೇಜಾರಾಗುತ್ತೆ. ಹಾಗಾಗಿ ನಾವು ಇದೊಂದು ಉತ್ತಮ ಇದು ಅನ್ಸುತ್ತೆ ಸರ್. ಉದಾಹರಣೆ, ರೀಸೆಂಟ್ ಆಗಿ ನಾನು ವಾಟ್ಸಪ್ ಅಲ್ಲಿ ಒಬ್ಬರು ರೈತರನ್ನ ಬೆಳೆದಿರೋದು ನೋಡಿದೀನಿ. ಅಂದ್ರೆ ಫಿಶಿಂಗ್ ನೆಟ್ ಯೂಸ್ ಮಾಡ್ಕೊಂಡು ಮೀನಿನ ಬಲೆನ ಸ್ಟ್ರಕ್ಚರ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಬೆಳೀತಿದ್ದಾರೆ, ಯಾವ್ದೇ ತರದ ಮಂಗನ ಕಾಟ ಇಲ್ಲ. ಒಂದು ಈ ಲಾಕ್ಡೌನ್ ಆದಾಗಿಂದ ಒಂದು 8 ತಿಂಗಳಿಂದ ಅವರು ತರಕಾರಿನೇ ಕೊಂಡ್ಕೊಂಡಿಲ್ಲ ಮನೇಲಿ, ಅದೇ ರೀತಿ ಬೆಳ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಆರೋಗ್ಯ ದೃಷ್ಟಿ ಮುಖ್ಯವಾಗಿ ನೋಡಬೇಕು ಅಥವಾ ಆರ್ಥಿಕ ದೃಷ್ಟಿಯಿಂದ ನೋಡಬೇಕು ಹೇಗೆ ಅಂತ? ಈಗ ಪೌಷ್ಟಿಕ ಅಂತ ಬಂದಾಗ ಸರ್, ಈಗ ಪೌಷ್ಟಿಕ ಕೈತೋಟದ ಮೇನ್ ಉದ್ದೇಶ ಅಂತಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಮಾಡೋದು ಉತ್ತಮ ಅನ್ಸುತ್ತೆ. ಯಾಕಂದ್ರೆ ಮಹಿಳೆ ಹಾಗೂ ಮಕ್ಕಳಲ್ಲಿ ನಾವು ದಿನನಿತ್ಯ ನೋಡ್ತಾ ಇರೋ ಅಂದ್ರೆ ರಕ್ತಹೀನತೆ ಇರ್ಬೋದು, ನಿಶಕ್ತಿ ಇರ್ಬೋದು, ಬಳಲಿಕೆ ಇರ್ಬೋದು. ಅದರಿಂದ ಒಂದು ಅಂದ್ರೆ ಈ ತರ ಎಲ್ಲ ಸೊಪ್ಪು ತರಕಾರಿಗಳನ್ನ ನಾವು ಬಳಸೋದ್ರಿಂದ ಹೆಚ್ಚಿನ ಪೋಷಕಾಂಶ ನಮ್ಗೆ ಲಭ್ಯತೆ ಆಗುತ್ತೆ. ಮತ್ತೆ ನಾವು ಸಾವಯವ ತರಕಾರಿಗಳನ್ನ, ತಾಜಾ ತರಕಾರಿಗಳನ್ನ ದಿನನಿತ್ಯ ಸೇವಿಸಬಹುದು. ಒಂದು ಇದು ನೀವು ಹೇಳಿದ ಪಾಯಿಂಟ್. ಇನ್ನೊಂದು ಏನಂತಂದ್ರೆ ಆರ್ಥಿಕ ದೃಷ್ಟಿಯಿಂದ ಅಂತಂದಾಗ ನಮ್ಗೆ ತುಂಬಾ ಜಾಗ ಲಭ್ಯತೆ ಇದೆ ಅಂದಾಗ ನಾವು ಇನ್ನ ಬೇರೆಯವರಿಗೂ ಮಾರಾಟ ಮಾಡೋದ್ರಲ್ಲಿ ಮಾಡಬಹುದು ಸರ್. ಅಂದ್ರೆ ಬೆಳೆದ್ ಬಿಟ್ಟು ಬೇರೆಯವರಿಗೂ ಮಾರಾಟ ಮಾಡಬಹುದು. ಮತ್ತೆ ಈಗ ದಿನನಿತ್ಯ ಅಂದ್ರೆ ಈ ಕೋವಿಡ್ ಬಂದಾಗಿಂದ ತರಕಾರಿ ಬೆಲೆಗಳೆಲ್ಲ ಗಗನಕ್ಕೇರಿದೆ. ಆ ಸಮಯದಲ್ಲಿ ಮನೆ ತರಕಾರಿನ ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಿತವ್ಯ ಆಗುತ್ತೆ ಅಂತ ಅನ್ಬೋದು ಈ ತರಕಾರಿ ಬೆಳೆಯೋದ್ರಿಂದ. ಮೂಲ ಉದ್ದೇಶ ಪೌಷ್ಟಿಕ ಕೈತೋಟ ಬಂದಾಗ ಆರೋಗ್ಯ ದೃಷ್ಟಿನೇ ಅಂದ್ರೆ ಮೇನ್ ಅನ್ಸುತ್ತೆ. ಹೌದು, ನಮ್ಮ ಆರೋಗ್ಯ ಸರಿ ಇತ್ತು ಅಂತ ಹೇಳಂದ್ರೆ ಅದೇ ದೊಡ್ಡ ಆಸ್ತಿ. ಇಲ್ಲಿ ಒಟ್ಟಾರೆ ಇಂತ ಒಂದು ಕೈತೋಟವನ್ನ ಮಾಡಬೇಕು ಅಂತ ಹೇಳಂದಾಗ ಮಕ್ಕಳು ಅದರಿಂದ ಶಿಕ್ಷಣವನ್ನ ಪಡಿತಾರೆ, ಮತ್ತೆ ಇದ್ರ ಬಗ್ಗೆ ಕೃಷಿ ಬಗ್ಗೆ ಏನ್ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಅದ್ರೊಳಗೆ ಭಾಗವಹಿಸಿ ದಿನನಿತ್ಯ ಅದನ್ನ ಕಲ್ಕೋಂತ ಹೋಗ್ತಾರೆ, ಅದೊಂದು ಪಾಠನು ಕೂಡ ಅಲ್ವಾ? ಹೌದು ಸರ್, ಇದೊಂದು ಮತ್ತೆ ಹೆಚ್ಚಿನ ಮಹಿಳೆಯರು ಮನೇಲಿ ಇವಾಗ ಇರೋಂತವ್ರಿಗೆ ಒಂದು ಒಳ್ಳೆ ಹವ್ಯಾಸ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ಒಳ್ಳೆ ಅಭಿರುಚಿ ಆಗುತ್ತೆ, ಮಕ್ಕಳಿಗೂನು ಅದ್ರಲ್ಲಿ ಆಸಕ್ತಿ ಮೂಡುತ್ತೆ. ಈಗ ಕೃಷಿ ಅಂತಂದ್ರೆ ಈಗ ದಿನನಿತ್ಯ ನಾವು ನೋಡ್ತಾ ಇದೀವಿ ಎಲ್ಲಾನು ತುಂಬಾ ವಯಸ್ಸಾದ ತಂದೆ ತಾಯಿಗಳ ಅಭಿಲಾಷೆ ಅದೇ ಆಗಿದೆ, ಎಲ್ಲ ಅಂದ್ರೆ ಯುವಕರು ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಚಿಕ್ಕಂದಿನಲ್ಲೇ ನಾವು ಮಕ್ಕಳಿಗೆ ಒಂದು ಕೃಷಿ ಪಾಠನನ್ನು ಕಲಿಸ್ದಂಗಾಗುತ್ತೆ. ನಮ್ಮ ಮನೆಯಲ್ಲಿ ನಮ್ಗೆ ಬೇಕಾದಂತ ಒಂದು ತಾಜಾ ತರಕಾರಿಗಳನ್ನು ಬೆಳ್ಕೊಳ್ಳೋದಿಕ್ಕಾಗುತ್ತೆ, ಮತ್ತೆ ಉತ್ತಮ ಹವ್ಯಾಸನೂ ಆಗುತ್ತೆ ಮಹಿಳೆಯರಿಗೆ. ಇಲ್ಲಿ ನಾವು ಇಂಥವೆಲ್ಲನು ಸಣ್ಣ ಪುಟ್ಟ ಖುಷಿನೂ ಕೂಡ ಬಹಳ ಮುಖ್ಯ ಜೀವನದಲ್ಲಿ. ಇವತ್ತು ಮೊಗ್ಗಾಗಿದ್ದು ನಾಳೆ ಹೂ ಆಗಿ ಅರಳೋದನ್ನ ನೋಡೋದು ಕೂಡ ಒಂದು ಅದೃಷ್ಟನೇ ಅದು ಅಲ್ವಾ? ಹೌದು ಸರ್, ಹೌದು. ಹಾಗಾಗಿ ಈಗ ಕೆಲವೊಂದು ಶಾಲೆಗಳಲ್ಲಿ ನಮ್ಮ ಸರ್ಕಾರನೇ ಈ ತರ ಒಂದು ಬೆಳೆ ಬೆಳೆಯೋದಕ್ಕೆ ಅಂದ್ರೆ ಒಂದು ಕೈತೋಟ ಮಾಡ್ಕೊಳ್ಳೋದಿಕ್ಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್. ಒಂದು ಯೋಜನೆಯಿಂದ ಸೀಡ್ ಕಿಟ್ ಎಲ್ಲಾನು ಕೊಟ್ಬಿಟ್ಟು ಬೆಳೆಸ್ತಾ ಇದ್ದಾರೆ. ಮತ್ತೆ ತೋಟಗಾರಿಕಾ ಇಲಾಖೆಯವರು ಕೂಡ ರೈತರಿಗೆ ಈ ತರ ಒಂದು ಸೀಡ್ ಕಿಟ್ ಅನ್ನ ಸ್ಕೀಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಹೌದಲ್ಲ, ಇಲ್ಲಿ ಗೊಬ್ಬರ ಹಾಕುದು ಅಂತ ಹೇಳ್ತೀವಲ್ಲ ನಮ್ಮ ಪೋಷಕಾಂಶ ರಾಸಾಯನಿಕ ಹಾಕ್ಬೇಕು ಇಲ್ಲಿ ಅಥವಾ ನಾವು ಎರೆಗೊಬ್ಬರ ತಯಾರು ಮಾಡಿ ನಾವೇ ಹಾಕುದು ಹಂಗಿರ್ ಮಾಡುದು? ಈಗ ನಾವು ಏನಾದ್ರು ತುಂಬಾ ಕಮರ್ಷಿಯಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ನಾವು ತರಕಾರಿ ಬೆಳೀತಾ ಇದೀವಿ ಮನೆ ಪೂರೈಕೆಗೆ ಅನುಗುಣವಾಗಿ ಅಷ್ಟೇ ಅಲ್ದಲೆ ನಾವು ಮಾರಾಟ ದೃಷ್ಟಿಯಿಂದನೂ ಬೆಳೀತಾ ಇದೀವಿ ಅಂತಂದಾಗ ತುಂಬಾ ಹೆಚ್ಚಿನ ಆಸಕ್ತಿನ ತೋರ್ಬೇಕಾಗುತ್ತೆ. ಈ ಎರೆಹುಳ ಗೊಬ್ಬರ ಇರ್ಬೋದು ಅಥವಾ FIM ಇರ್ಬೋದು, ಕೊಟ್ಟಿಗೆ ಗೊಬ್ಬರ, ಇದನ್ನೆಲ್ಲಾನು ನಾವು ಮಿತ ಪ್ರಮಾಣದಲ್ಲಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಈ ಮನೆ ಆಹಾರಕ್ಕೆ ನಾವು ಜಸ್ಟ್ ಮನೆ ಪ್ರಮಾಣಕ್ಕೆ ನಮ್ಮ ಮನೆ ಅಷ್ಟಕ್ಕೆ ನಾವು ಮಾಡ್ಕೊಂತ ಇದೀವಿ ಅಂದಾಗ ಮನೆಯಲ್ಲೇ ಉಳಿದಿರೋಂತ ತ್ಯಾಜ್ಯ ಇರ್ಬೋದು ಸಣ್ಣ ಪ್ರಮಾಣದಲ್ಲಿ ಎರೆಹುಳ ಗೊಬ್ಬರ ತೊಟ್ಟಿ ಮಾಡ್ಕೊಂಡು ಅದರಿಂದನು ಹಾಕ್ಬೋದು. ಮನೆಯಲ್ಲೇ ನಾವು ಏನಾದ್ರು ಒಂದು ಡೈರಿ ಒಂದು ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಇದು ಕೊಟ್ಟಿಗೆ ಗೊಬ್ಬರ ಮಾಡಿ ಅದನ್ನ ಹಾಕಿದ್ರೂ ಸಾಕಾಗತ್ತೆ. ಅದ್ರ ಜೊತೆಲಿ ನಾವು ಸ್ವಲ್ಪ ಟ್ರೈಕೋಡರ್ಮ ಎಲ್ಲನನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಇನ್ನ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಇಲ್ಲಿ ಇಳುವರಿ ಅಂತ ಹೇಳಿದ್ರೆ ಮಾರಾಟಕ್ಕಂತೇಳಿ ಹೇಳ್ತಾ ಇಲ್ಲ, ನಾವು ಎಲ್ಲರಿಗೂ ಸಾಕಾಗುವಷ್ಟು ಸರಿಯಾದಂತ ಇಂತ ಒಂದು ಅದು ಮನೆ ಆರದು ಮನೆ ಪೂರೈಕೆಗೆ ಅನುಗುಣವಾಗಿ ಆದ್ರೂನು ನಮ್ಗೆ ಬಯೋಡೈಜೆಸ್ಟರ್ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು ಅಥವಾ ಅಡಿಗೆ ಮನೆ ತ್ಯಾಜ್ಯಗಳ ಸದ್ಬಳಕೆ ಇರ್ಬೋದು, ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರು ನಮ್ಗೆ ಉತ್ತಮ ಇಳುವರಿ ಬರುತ್ತೆ. ಮಣ್ಣು ಹಿಂಗ ಇರಬೇಕು, ವಾತಾವರಣ ಹಿಂಗ ಇರಬೇಕು ಅಂತೇಳಿ ಹೇಳ್ತಾ ಇರ್ತೀವಿ. ಮಲೆನಾಡಲ್ಲಿ ಒಂಥರ ಇದೆ, ಕರಾವಳಿಯಲ್ಲಿ ವಾತಾವರಣ ಒಂಥರ ಇದೆ, ಬಯಲು ಸೀಮೆಯಲ್ಲಿ ವಾತಾವರಣ ಒಂಥರ ಇದೆ, ಮಣ್ಣು ಬೇರೆ ಬೇರೆ ಇದೆ, ವಾತಾವರಣ ಬೇರೆ ಬೇರೆ ಇದೆ. ಹಾಗಾಗಿ ಇದಕ್ಕೆ ಅನುಗುಣವಾಗಿ ಈ ಬೆಳೆಗಳ ಆಯ್ಕೆ ಮತ್ತು ಮಾಡುವಂತ ವಿಧಾನಗಳು ಬೇರೆ ಬೇರೆ ಇರ್ತಾವ? ಹೌದು, ಬೇರೆ ಬೇರೆ ಇರುತ್ತೆ ಸರ್. ನಮ್ಮ ಇದು ಮಣ್ಣಿನಿಗೆ ಕೆಲವೊಂದು ಸೂಟಬಲ್ ಆಗೋದಿಲ್ಲ ಕೆಲವೊಂದು ಬೆಳೆಗಳು. ನಾವು ಮಣ್ಣಿಗೆ ನಮ್ಮ ಮಣ್ಣಿಗೆ ಯಾವ್ದು ಉತ್ತಮವಾಗಿ ನಾವು ಬೆಳಿಬಹುದು ಅಂತೇಳಿ ಕಂಡ್ಕೊಂಡು ಬೆಳಿಬೇಕಾಗುತ್ತೆ ಕೆಲವೊಂದು. ಮತ್ತೆ ಜಾಗ, ಈಗ ಕೆಲವೊಂದು ನಾವು ಇವಾಗ ಹೇಳಿದ್ವಿ ಹಣ್ಣಿನ ಬೆಳೆಗಳು ಇರ್ಬೋದು ಅಥವಾ ಬಳ್ಳಿಗಳನ್ನ ಹಬ್ಬಿಸ್ರಿ ಬೇಲಿ ಮೇಲೆ ಅಂತೆಲ್ಲ, ಅಷ್ಟೊಂದು ಸಾಕಷ್ಟು ಜಾಗನೂ ಇರೋದಿಲ್ಲ, ಮತ್ತೆ ಮಣ್ಣನ್ನು ಕೆಲವೊಂದು ಕ್ವಾಲಿಟಿ ಇದಿರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಗೊಬ್ಬರ ಎಲ್ಲ ಮಿಶ್ರಣ ಮಾಡಬೇಕಾಗುತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಏನೇನು ಕಮ್ಮಿ ಇದೆಯೋ ಎಲ್ಲನೂ ಎನ್ ಪಿ ಕೆ ಎಲ್ಲನೂ ಆಡ್ ಮಾಡ್ಕೋಬೇಕಾಗುತ್ತೆ. ಅದ್ರ ಪ್ರಕಾರ ನಾವು ಪೋಷಕಾಂಶಗಳು ಎಲ್ಲ ನೋಡ್ಕೊಂಡು ಬೆಳೆಗಳನ್ನ ಬೆಳೆಯಬೇಕಾಗುತ್ತೆ. ಮತ್ತೆ ನೆರಳು ಬಿಸಿಲು ಅದನ್ನ ಸರಿಯಾಗಿ, ನೆರಳು ಮತ್ತೆ ಬಿಸಿಲು, ಕೆಲವೊಂದು ಹಿತ್ತಲಲ್ಲಿ ಬೆಳೀತಾ ಇರ್ತೀವಿ, ದೊಡ್ಡ ದೊಡ್ಡ ಮರಗಳು ಇರುತ್ತೆ, ಶೇಡ್ ತುಂಬಾ ಬೀಳ್ತಾ ಇರುತ್ತೆ, ನೆರಳು ಬೀಳ್ತಾ ಇರುತ್ತೆ, ಆಗ ಬೆಳೆಗಳು ಬೆಳೆಯೋದಕ್ಕೂ ಅನುಕೂಲ ಇರೋದಿಲ್ಲ. ಅಂತ ಜಾಗಗಳನ್ನೆಲ್ಲ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಕೆಲವೊಂದಿಷ್ಟು ಬಳ್ಳಿ ತರಕಾರಿಗಳು ಸಾಮಾನ್ಯವಾಗಿ ಈ ಟ್ರೇಗಳಲ್ಲಿ ಹಾಕಿ ಬೆಳೆಸಿದ್ರೆ ಅಥವಾ ಕುಂಡಲದಲ್ಲಿ ಹಾಕಿ ಬೆಳೆಸಿದ್ರೆ ಅಷ್ಟೊಂದು ಉತ್ಕೃಷ್ಟವಾಗಿ ಬೆಳೆಯಲ್ಲ ಅವು. ಅದಕ್ಕೆ ಭೂಮಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳಿತಾವ? ಭೂಮಿಯಲ್ಲಿ ಹಾಕಿ ಮತ್ತೆ ಅದಕ್ಕೆ ಸಪೋರ್ಟ್ ಚೆನ್ನಾಗಿರ್ಬೇಕು, ಬೇಲಿಗಳಿಗೆ ಹಬ್ಬದಕ್ಕೆ ಚೆನ್ನಾಗಿ ಇರ್ಬೇಕು. ಇವಾಗ ಹೀರೆಕಾಯಿ ಅಲ್ಲ, ಕೆಲವೊಂದು ಬಳ್ಳಿಗಳು, ಸೌತೆಕಾಯಿ ಇರ್ಬೋದು, ಹಾಗಲ್ಕಾಯಿ, ಪಡುವಲ್ಕಾಯಿ, ತುಪ್ಪದ ಹೀರೆಕಾಯಿ, ಸೋರೆಕಾಯಿ, ಬೂದುಗುಂಬಳ, ಇಂಥವಕ್ಕೆಲ್ಲ ತುಂಬಾ ಸ್ಪೇಷಿಯಸ್ ಬೇಕು ಸರ್, ಜಾಗ ತುಂಬಾ ಜಾಸ್ತಿ ಬೇಕು. ಮತ್ತೆ ಅವಕ್ಕೆ ಸರಾಗವಾಗಿ ಬೆಳ್ಕೊಂಡು ಹೋಗೋದಕ್ಕೆ ಅನುಗುಣವಾಗಿ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ತಂತಿ ಆಗ್ಬೋದು, ನೀವ್ ಹೇಳ್ದಂಗೆ ಪಾಟ್ಗಳಲ್ಲೆಲ್ಲ ಬೆಳೆದಾಗ ಸಫಿಶಿಯಂಟ್ ಜಾಗ ಇರಲ್ಲ, ಅವಕ್ಕೆ ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಅವಕಾಶ ಆಗಲ್ಲ ಅನ್ಸುತ್ತೆ. ಹೌದು, ನಾನು ಎರಡೂ ಪ್ರಯೋಗ ಮಾಡಿದೀನಿ. ಓಕೆ, ಭೂಮಿ ಮೇಲೆ ಹಾಕಿದಾಗ ಬಹಳ ಚಂದ ಬಂದ್ವು, ಅದೇ ದಿನ ಹಾಕಿದಂತ ಬೀಜ ಕುಂಡ್ಲಿ ಒಳಗೆ ಹಾಕಿದಾಗ ಸರಿ ಬರಲೇ ಇಲ್ಲ. ಅದಕ್ಕೇನೋ ಪ್ರಾಕ್ಟಿಕಲಿ ನೀವು ನೋಡಿದಿರಾ ಇರುತ್ತೆ. ಹೌದೌದು, ಹಾಗಾಗಿ ನಾವು ನೀಟಾಗಿ ನಮ್ಮ ಇದನ್ನ ನೋಡ್ಕೊಂಡು, ಅಂದ್ರೆ ಲ್ಯಾಂಡ್ ಅವೈಲಬಿಲಿಟಿ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಮತ್ತೆ ಮಣ್ಣು ಕೂಡ ಉತ್ಕೃಷ್ಟವಾದ ಮಣ್ಣು ಬೇಕು, ಫಲವತ್ತಾದ ಮಣ್ಣು ಬೇಕು, ವರ್ಷ ವರ್ಷ ಅದೇ ಮಣ್ಣಲ್ಲಿ ಬೆಳೆದ್ರು ಅದು ಸಾಧ್ಯ ಇಲ್ಲ, ಹಿಂಗೇನ್ರಿ ಇರುತ್ತಾ? ಹೌದೌದು, ನ್ಯೂಟ್ರಿಯೆಂಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಈಗ ಕೆಲವೊಂದು ಹಣ್ಣಿನ ಬೆಳೆಗಳು ನಾವು ಇವಾಗ ಅಂತರ ಬೆಳೆಯಾಗಿ ಶುಂಠಿ, ಅರಿಶಿನ, ಅನಾನಸ್ಸು ಇದೆಲ್ಲ ಬೆಳೀತಾರೆ ಕೆಲವರು. ಇವೆಲ್ಲ ಬೆಳೆಯೋದ್ರಿಂದ ಕೆಲವೊಂದು ನ್ಯೂಟ್ರಿಯೆಂಟ್ ಲಾಸ್ ಆಗ್ಬಿಡುತ್ತೆ, ಮತ್ತೆ ಬೇರೆ ಬೆಳೆಗಳು ಬೆಳೆದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬೆಳೆಗಳು ಅನಾನಸ್ ಎಲ್ಲ ಬೆಳೆದಾಗ. ಹೌದು, ಮತ್ತೆ ಅವನ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, 4, 5, 6 ಇಂಥವೆಲ್ಲ ಹಾಕಿದ್ರೆ ಅಲ್ವಾ? ಎಲ್ಲ ಮಿಕ್ಸ್ ಇದ್ರೆ ಬೆಸ್ಟ್ ಸರ್. ಈಗ ಪೌಷ್ಟಿಕ ನಾನು ಕೈತೋಟ ಅಂದಿದ ತಕ್ಷಣ ಬರೀ ತರಕಾರಿನೇ ಅಲ್ಲ, ಹಣ್ಣಿನ ಇರ್ಬೋದು, ಔಷಧೀಯ ಸಸ್ಯಗಳನ್ನ ಜಾಸ್ತಿ ನಾವು ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮಲ್ಲೇ ಇರೋ ಇವಾಗ ಅಮೃತ ಬಳ್ಳಿ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಸುಮಾರು ಜನಕ್ಕೆ ಅವೇರ್ನೆಸ್ ಇಲ್ಲ, ಆದ್ರೆ ಏನೇನು ಉಪಯೋಗಗಳಿದೆ ಅಂತೇಳಿ. ಮದನಾಶಿನಿ ಇರ್ಬೋದು, ದೊಡ್ಡಪತ್ರೆ ಇರ್ಬೋದು, ತುಳಸಿ, ನಾಗದಳ್ಳಿ, ಈ ತರದೆಲ್ಲ ಚಿಕ್ಕ ನಮ್ಮ ಮನೆಯವರಿಗೆ ಬೆಳ್ಕೊಂಡು ಅದನ್ನ ಉಪಯೋಗಿಸೋದನ್ನ ಕಲ್ತ್ಕೊಂಡ್ರೆ ನಾವು ತುಂಬಾ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದನ್ಸುತ್ತೆ. ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಆಹಾರವೇ ಔಷಧ ಅಂತ ಅಲ್ವಾ? ನಾವು ತಿನ್ನುವುದು ಎಲ್ಲವೂ ಕೂಡ ಔಷಧ ಒಂದು ಭಾಗ ಆಗಿರ್ಬೇಕು, ಅದು ತೌಡಾಗಿರ್ಬಾರ್ದು, ಭೂಸ ಆಗಿರ್ಬಾರ್ದು ಅನ್ನೋ ಒಂದು ಉದ್ದೇಶ. ಓಕೆ, ಡಾಕ್ಟರ್ ಪುಷ್ಪ ಅವರು ಇಲ್ಲಿ ತನಕ ಈ ಆರೋಗ್ಯಕ್ಕಾಗಿ ಪೌಷ್ಟಿಕ ಕೈತೋಟ ಹೇಗಿರ್ಬೇಕು ಅನ್ನುವಂತಹದ್ದು ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಆರೋಗ್ಯಕ್ಕಾಗಿ ಪೌಷ್ಟಿಕ ಕೈತೋಟ ಈ ಕುರಿತು ಸಿರ್ಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪುಷ್ಪ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें।

Yamaka,